Gitu. ನಿತ್ಯ ವಿಜ್ಞಾನ ಪ್ರತಿದಿನ ಮುಂಜಾನೆ 7:45ಕ್ಕೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ, 8:55ಕ್ಕೆ ಎಫ್ಎಂ ರೇನ್ಬೋದಲ್ಲಿ ಹಾಗೂ ರಾತ್ರಿ 8 ಗಂಟೆಗೆ ಬೆಂಗಳೂರು ವಿವಿಧ ಭಾರತಿಯಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, ಕರ್ನಾಟಕ ಸರ್ಕಾರ. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवर. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ನಮ್ಮ ರೈತ ಬಾಂಧವರಿಗೆಲ್ಲ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಕುರಿತು ಕೂಡ್ಲಿಗಿ ತಾಲೂಕು ಹುಲಿಕೇರಿ ಗ್ರಾಮದ ರೈತರಾದ ಭದ್ರಪ್ಪ ಟಿವಿ ಅವರೊಂದಿಗೆ ಸಂದರ್ಶನ ಹಾಗೂ ಹವಾಮಾನ ವರದಿ ಮತ್ತು ರೈತ ಗೀತೆಗಳನ್ನು ಕೇಳುವಿರಿ. ಮೊದಲಿಗೆ ಕೇಳಿ ಸಾವಯವ ಕೃಷಿ ಕುರಿತು ಕೂಡ್ಲಿಗಿ ತಾಲೂಕು ಹುಲಿಕೇರಿ ಗ್ರಾಮದ ರೈತ ಬಾಂಧವರಾದ ಭದ್ರಪ್ಪ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ್ಲಿಗಿ ತಾಲೂಕಿನ ಹುಲಿಕೆರೆ ಗ್ರಾಮದ ಸಾವಯವ ಕೃಷಿಕರು ಭದ್ರಪ್ಪ ಟಿವಿ ಇವರು ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ. ಕಳೆದ 5 ವರ್ಷಗಳಿಂದ ಸುಮಾರು 1-12 ಎಕರೆ ಕೃಷಿ ಭೂಮಿಯಲ್ಲಿ ಸಾವಯವ ಕೃಷಿಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರ ಈ ಕೃಷಿಯ ಅನುಭವಗಳನ್ನು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ತಾ ಇದ್ದಾರೆ, ಅವರನ್ನ ಮಾತನಾಡಿಸೋಣ. ನಮಸ್ಕಾರ ಭದ್ರಪ್ಪರೇ. ನಮಸ್ಕಾರ ಅವರು. ಭದ್ರಪ್ಪರೇ, ಈಗ ನಿಮ್ಗೆ ಎಷ್ಟು ವರ್ಷ ವಯಸ್ಸಿದೆ? ಇವಾಗ 71 ವರ್ಷ ವಯಸ್ಸಿದೆ. ಮೂಲತಃ ಕೃಷಿಕರು ಅಥವಾ ಬೇರೆ ಏನಾದರೂ ಅಂದರೆ ಏನು ಬಿಸ್ನೆಸ್ ಆ ಥರದಿತ್ತ? ಹೇಗೆ? ಇಲ್ಲ, ಬಿಸ್ನೆಸ್ ಏನಿಲ್ಲ ಸರ್, ಮೂಲತಃ ಕೃಷಿಕರೇ. ಸ್ವಲ್ಪ ತೆಂಗಿನಕಾಯಿ ವ್ಯಾಪಾರ ಮಾಡಿದ್ದೀವಿ ಸರ್. ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ತೊಂದರೆ ಇತ್ತು ಮೊದಲು ನಮಗೆ. ಹೊರಗಡೆ ತೆಂಗಿನಕಾಯಿ ತಂದ್ಬಿಟ್ಟು ಸಂತೆಯಲ್ಲಿ ಮಾರಾಟ ಮಾಡ್ತಿದ್ದೆ. ಸ್ವಲ್ಪ ಈಗ ವ್ಯಾಪಾರ ಇದೆನಾ? ಇಲ್ಲ, ಬಿಟ್ಬಿಟ್ಟಿದ್ದೆ. ಬಿಟ್ಟಿದ್ದೀರಿ? ಬಿಟ್ಟಿದ್ದೀರಿ. ಸರಿ, ಈಗ ಏನೇನು ಮಾಡ್ತಾ ಇದ್ರಿ ನೀವು? ಈಗ ಮೇನ್ ಅಂತಂದ್ರೆ ವ್ಯವಸಾಯ ಸಾವಯವ ಕೃಷಿಕ. ಮೊದಲು ಸರ್ಕಾರಿ ಗೊಬ್ಬರ ಹಾಕಿ ಎಲ್ಲ 12 ಎಕರೆ ಮೇಂಟೈನ್ ಮಾಡ್ತಿದ್ವಿ. ಆದ್ರೆ ಆಗ ನಮ್ಮ ಕೈಗೆ ಬಂಡವಾಳ ಜಾಸ್ತಿ, ಕೈಗೆ ಎಟಕೋದು ಬಹಳ ಕಡಿಮೆ. ಹಂಗಾಗ್ತದೆ. ಒಂದು ಬರದ ಕಾಲದಲ್ಲಿ ಕೂಡ 1 ವರ್ಷದಲ್ಲಿ 3 ಬೆಳೆ ತೆಗೆದಿದ್ದೀನಿ ಸರ್. ಬರ ಇದ್ರು ಕೂಡ ಆ ರೀತಿ ಸರ್ಕಾರಿ ಗೊಬ್ಬರ ಹಾಕಿ ಬೆಳೆದಿದ್ದೆ. ಆದ್ರೆ ನಮ್ಗೇನು ಸಿಗ್ತಾ ಇರಲಿಲ್ಲ. ಅಷ್ಟು 3 ಅವಧಿ ಬೆಳೆಗಳನ್ನ ಬೆಳೆದ್ರು ಸಹಿತ ನಿಮ್ಗೆ ಆರ್ಥಿಕವಾಗಿ ಏನು ತೊಂದರೆ ಆಗ್ತದೆ ಸರ್. ಅದರಿಂದ ನೀವು ಹೊರಗೆ ಬರಬೇಕು ಅಂತ ಅನ್ಸಿದ್ ಯಾವಾಗೆ? ವಿಶ್ವೇಶ್ವರ ಸಜ್ಜನವರು ಮಾರ್ಗದರ್ಶನದಿಂದ ಸಾವಯವ ಕೃಷಿ ಪರಿವಾರದಿಂದ ಸೇರ್ಪಡೆ ಆದೆ. ಅಲ್ಲಿ ಒಂದು ಮೀಟಿಂಗ್ನಲ್ಲಿ ಮತ್ತೊಂದು ಹೋಗ್ತಾ ಇದ್ದಾಗ ಅಲ್ಲಿನ ಒಂದು ಪರಿಸ್ಥಿತಿ ನೋಡಿ ಅದನ್ನು ವಿಚಾರ ಸಂಕೀರ್ಣಗಳನ್ನು ತಗೊಂಡು ನಾನು ಮನಗಂಡು ಅಲ್ಲಿಂದ ನಾನು ಪರಿವರ್ತನೆ ಆದೆ. ಸರಿ, ಈಗ ಅಲ್ಲಿ ಪ್ರೇರಣೆಗೊಂಡ ಮೇಲೆ ನೀವು ಏನೆಲ್ಲ ಬದಲಾವಣೆಗಳನ್ನು ಯಾವ್ಯಾವ ಹಂತದಲ್ಲಿ ಮಾಡ್ಕೊತ ಬಂದ್ರಿ ಅಂತ? ಈಗ ಮೇನ್ ಫಸ್ಟ್ ಅಂತಂದರೆ ನಾವು ಮಾಗಿ ಉಳಿಮೆ ಇಳಿಕೆ ಇಳುಕಲ್ಲಿಗೆ ಅಡ್ಡವಾಗಿ ಬಿತ್ತನೆ ಮಾಡೋದು ಫಸ್ಟ್ಗೆ ಮಾಡ್ತಿದ್ವಿ ನಾವು, ಆದರೆ ಈಗಲೂ ಅದನ್ನೇ ಮಾಡ್ತಾ ಇರೋದು. ಆದ್ರೂ ಮಾಗಿ ಉಳಿಮೆ ಅಂತಂದರೆ ಬೇಸಿಗೆಯಲ್ಲಿ ಮಾಡೋದು ಭಾಳ ಸೂಕ್ತ. ಒಂದು ಇದ್ರ ಪ್ರಕಾರ ಮಾಗಿ ಉಳಿಮೆ ಮಾಡೋಕ್ಕೆ ಬೇಸಿಗೆನೇ ಒಳ್ಳೆ, ಜೀವಕೋಶಗಳೆಲ್ಲ ಒಳಗಡೆ ಇದ್ದವು ಮೇಲೆ ಬರ್ತವೆ, ಅವು ಬ್ಯಾಕ್ಟೀರಿಯಾ ಇದಾಗಿಬಿಟ್ಟು ಮುಂದೆ ನಮಗೆ ರೋಗ ರುಜಿನಗಳು ಕಡಿಮೆ ಆಗ್ತವೆ. ಬೆಳಿತಕ್ಕಂಥ ಬೆಳೆಯಲ್ಲಿ ಮುಂಗಾರಿಯಲ್ಲಿ ಎಲ್ಲ ಸಿದ್ಧತೆ ಮಾಡಿದ್ರೆ ಭಾಳ ಮುಖ್ಯ ಆಗುತ್ತೆ, ಜಮೀನು ಸಿದ್ಧತೆ ಮಾಡ್ಬೇಕು ನಾವು. ಹಾಗಾಗಿ ಸಿದ್ಧತೆ ಮಾಡ್ಕೊಂಡ್ಮೇಲೆ ಮುಂಗಾರಿ ಹಂಗಾಮಿನಲ್ಲಿ ಕೊಟ್ಟಿಗೆ ಗೊಬ್ಬರ ಏರ್ತೀವಿ, ತಿಪ್ಪೆ ಗೊಬ್ಬರ, ತಿಪ್ಪೆ ಗೊಬ್ಬರ ಏರಿಬಿಟ್ಟು ಕಲ್ಟಿವೇಟರ್ ಹೊಡೆಯುತ್ತೀವಿ. ಬಲರಾಮ್ ಅಂತ ಬಂದು ಈಗ ಬಲರಾಮ್ ಟ್ಯಾಕ್ಟ್ರಿಯಲ್ಲಿ ಬಲರಾಮ್ ಅಂತ ಹೊಡೆದ್ಬಿಟ್ಟು ಆಮೇಲೆ ಕಲ್ಟಿವೇಟರ್ ಹೊಡೆದು ಮಣ್ಣಿನಲ್ಲಿ ಮಿಕ್ಸ್ ಮಾಡಿಬಿಡ್ತೀವಿ. ಬಿತ್ತನೆ ಕಾಲಕ್ಕೆ ಇನ್ನೊಂದು ಎರಡು ವಾರ ಐತೆ ಎಂಬುದ್ರಾಗೆ ಅದೇ ಮಾಡ್ಬೇಕು. ಈ ಕೋಳಿ ಗೊಬ್ಬರ ಅಷ್ಟೇ, ಬಿತ್ತನೆಗೆ ಇನ್ನೊಂದು ಎರಡು ಮೂರು ವಾರ ಇದೆ ತಮ್ಮಂಗೆ ಎಲ್ಲ ಮಣ್ಣಲ್ಲಿ ಸೇರ್ಪಡೆ ಮಾಡ್ಬೇಕು ಸರ್. ಹಂಗಾಗಿ ಎಲ್ಲ ರೆಡಿ ಮಾಡ್ಕೊಂತೀವಿ ಸರ್. ಬಿತ್ತನೆ ಕಾಲ ಫಸ್ಟ್ಗೆ ಜೂನ್ ಮೊದಲೇ ವಾರದಲ್ಲಿ ಮಳೆ ಬಂತಂತಂದರೆ ನಾವು ಜಮೀನಿಗೆ ಹೆಸರು ಹಾಕ್ತೀವಿ ಸರ್, ಜಮೀನು ಮಳೆ ನೋಡ್ಕೊಂಡು ಹಾಕ್ತೀವಿ. ಮಳೆ ಬರಲ್ಲ ಹೆಸರು ಹಾಕಲ್ಲ ಸರ್. ಯಾಕೆ ಅದು ಈ ಥರದ್ದು ಹೆಸರು? ಎರಡೂವರೆ ತಿಂಗಳು ಹೆಸರು ಬಂದ್ಬಿಡುತ್ತೆ. ಅದರಿಂದ ಹೆಸರು ಬಿತ್ತನೆ ಮಾಡ್ಕೊಂಡ್ರೆ ಹೆಸರು ನಮಗೆ ಸಾವಯವದಲ್ಲಿ ಲಾಭಾಂಶ ಕೊಡುತ್ತೆ, ಮತ್ತು ಹೆಸರು ಕೊಯ್ಲಿ ಆದಮೇಲೆ ರೋಟೋವೇಟ್ರ್ ಹೊಡೆದು ಬಿಡ್ತೀವಿ. ಹಸರಲೇ ಗೊಬ್ಬರ ಆಗುತ್ತೆ ನಮಗೆ, ಹಸರಲೇ ಗೊಬ್ಬರ ಆಗುತ್ತೆ. ಅದರಲ್ಲಿರ್ತಕ್ಕಂಥ ಗಂಟು ಹೆಸರೇ ಬೇರಿನಲ್ಲಿರ್ತಕ್ಕಂಥ ಗಂಟು ನೈಟ್ರೋಜನ್ ಇದು ಮಾಡ್ತಾವೆ, ನೈಟ್ರೋಜನ್ ಉತ್ಪಾದನೆ ಮಾಡ್ತಾವೆ. ಹಂಗಾಗಿ ಮುಂದೆ ಬೆಳೆ ಇಡೋದಕ್ಕೆ ನಮಗೆ ಭಾಳ ಅನುಕೂಲತೆ ಆಗುತ್ತೆ. ನೆಕ್ಸ್ಟ್ ಅದನ್ನು ಕೊಯ್ಲೆ ಕಂಪ್ಲೀಟ್ ಆದಮೇಲೆ ನಾವು ಭೂಮಿ ಅದೆಗೊಳಿಸ್ಕೊಂತೀವಿ, ಬಲರಾಮ್ ಹೊಡೆದ್ಬಿಟ್ಟು ರೋಟೋವೇಟ್ರ್ ಹೊಡೆದು ಕುಂಟೆ ಹೊಡೆದು ಅದ ಮಾಡ್ಕೊಂತೀವಿ. ಅದ ಮಾಡ್ಕೊಂಡ್ಮೇಲೆ ಸೂಕ್ತ ಮಳೆ ಬಂತು ಅಂದಿಟ್ಗೆ ನಾವು ಶೇಂಗಾ ಆಗಲಿ ಸೂರ್ಯಪಾನ ಆಗಲಿ, ಸೂರ್ಯಪಾನ ಲೇಟ್ ಆಗುತ್ತೆ, ಶೇಂಗಾ ಸೂಕ್ತ ಆಗುತ್ತೆ. ಅದಕ್ಕೆ ಜುಲೈ ತಿಂಗಳಲ್ಲಿ ಬಿತ್ತಕ್ಕೆ ಶೇಂಗಾ ಅನುಕೂಲ ಒಳ್ಳೆ ಇದು ಇರುತ್ತೆ. ಜುಲೈ ಅಷ್ಟೊತ್ತಿಗೆ ನಾವು ಕಟಾವು ಮಾಡ್ಕೊಂಬಿಡ್ತೀವಿ ಸರ್. ಹಂಗಾಗಿ ಮಳೆ ನೋಡ್ಕೊಂಡು, ಈ ಮಳೆ ಆಧಾರಿತ ಬೆಳೆ ಅಲ್ಲ ನಮ್ಮದು, ಡ್ರೈಲ್ಯಾಂಡು, ಮಳೆ ನೋಡ್ಕೊಂಡೇ ಮಾಡ್ಬೇಕು ನಾವು. ಏನು ಮಾಡಿದ್ರೆ ಮಳೆ ನೋಡ್ಕೊಂಡೇ ಮಾಡ್ಬೇಕು ನಾವು. ಅಂದರೆ ಬೇರೆ ನೀರಿನ ಮೂಲಗಳನ್ನು ನೀವೇನು ಇದು ಮಾಡ್ಕೊಂಡಿಲ್ವ ಅಂದರೆ ಬೋರ್ ಹಾಕ್ಸೋದಾಗಲಿ? ಬೋರು ಡ್ರೈಲ್ಯಾಂಡ್ಸ್ ಇವಾಗ ಬೋರ್ ಹಾಕ್ಸಿದ್ವಿ, ಆ ನೀರಿನ ಕೊರತೆ ಇದೆ, ನೀರು ಬೀಳಲ್ಲ, ಹಂಗಾಗಿ ಬೋರು ನಿಲ್ಲಿಸ್ಬಿಟ್ಟಿವಿ. ಏನಿದ್ರು ಇವಾಗ ಒಡ್ಡು ಏರಿ ಬದು ಹಾಕಿಬಿಟ್ಟು ಮಳೆ ಬಂದಾಗ ನೀರು ಹಿಂಗಿ ಭೂಮಿ ಸ್ವಲ್ಪ ತನು ಬರುತ್ತೆ. ಹಾಗಾಗಿ ಇದು ನೀರಾವರಿ ಆಧಾರಿತ ಬೆಳೆ ಇಲ್ಲ ನಮ್ದು, ಒಮ್ಮೆ ಡ್ರೈಲ್ಯಾಂಡ್ 12 ಎಕರೆ ಡ್ರೈಲ್ಯಾಂಡ್ ಮಾಡ್ತೀವಿ. ಅಂದ್ರೆ ಮಳೆ ನೀರನ್ನು ಸಹಿತ ನೀವು ಹಿಂಗ್ಸ್ಕೊಳ್ಳಕ್ಕೆ ಒಡ್ಡುಗಳನ್ನು ಹಾಕೊಂಡಿದ್ದೀರಾ? ಹಿಂಗು ಗುಂಡಿಗಳೇನಾದ್ರೂ ಮಾಡ್ಕೊಂಡಿದ್ರಾ? ಹಿಂಗು ಗುಂಡು ಸದ್ಯಕ್ಕೆ ಮಾಡಿಲ್ಲ ಸರ್. ಹಿಂಗು ಗುಂಡಿ ನಮ್ಗೇನು ಬೇಕಂತ ಅನ್ಸಲ್ಲ ಸರ್, ಯಾಕಂದ್ರೆ ನೀರು ನಿಂತು ಹೋಗಿರುತ್ತಲ್ಲ. ಹಿಂಗು ಗುಂಡೆ ಬೇಕಂತ ಅನ್ಸಲ್ಲ ಸರ್, ಯಾಕಂದ್ರೆ ಹಿಂಗು ಗುಂಡೆ ಮಾಡಿದ್ರೆ ಬೋರ್ ಇದ್ರೆ ಮಾತ್ರ ನಮಗೆ ಅನುಕೂಲ ಆಗುತ್ತೆ, ಅನುಕೂಲ ಆಗುತ್ತೆ. ಇಲ್ಲದ್ರೆ ಅದ್ರ ನೆಸೆಸಿಟಿ ಬರಲ್ಲ ಸರ್. ಅಂದ್ರೆ ಈಗ ನಿಮ್ಮ ಈ ಭಾಗದಲ್ಲಿ ಮಳೆ ಪ್ರಮಾಣ ಕಡಿಮೆ ಅಂತಕ್ಕಂತ ಮಾತು ಹೆಚ್ಚು ಕೇಳಿ ಬರ್ತಾ ಇದೆ. ಇದೆಲ್ಲ ನೀವು ಬೇರೆ ಬೇರೆ ಬೆಳೆಗಳಿಗೆ ಹೊಂದಾಣಿಕೆ ಆಗುತ್ತಾ? ಮಳೆ ನೀರು ಸಾಕಾಗ್ತದ ಹೇಗೆ? ಅದೇ ನಮಗೆ ಕೊರತೆ, ನೀರಿಂದ ಕೊರತೆ ಇರೋದು ಸರ್ ನಮಗೆ. ಅದರಲ್ಲಿ ನಾವು ಮತ್ತೆ ಸೂಕ್ತವಾಗಿ ಯಾವ ರೀತಿ ನಾವು ಬೆಳೆ ಇಡಬೇಕು, ಯಾವ ರೀತಿ ಅದನ್ನು ಉಪಯೋಗ ಮಾಡ್ಕೋಬೇಕು ಅಂತಂದು ಲೆಕ್ಕ ಹಾಕ್ಬಿಟ್ಟು ನಾವು ಬಿತ್ತನೆ ಕಾಲ ಮತ್ತೆ ನೋಡ್ಕೊಂಡು ಬೆಳೆ ಇಟ್ಟು ಎರಡು ವಾರದಲ್ಲಿ ಎಡೆಗುಂಟು ಹೊಡಿದ್ವಿ ಸರ್, ಶೇಂಗಾ ಬಿತ್ತಿದ್ರೆ ಎರಡನೇ ವಾರಕ್ಕೆ. ಆಮೇಲೆ 4ನೇ ವಾರದಲ್ಲಿ ಕಳೆ ತೆಗೆದು ಅದಕ್ಕೆ ಇದು ಎಡೆ ಹೊಡಿತೀವಿ, ಮತ್ತೆ ಎಡೆ ಹೊಡೆದ್ಬಿಟ್ಟು ಇದು ಬರುತ್ತೆ ಜಿಂಕ್ ಸಲ್ಫೇಟ್ ಅಂತ, ಅದನ್ನು ಎಕರೆಗೆ 2 ಚೀಲ ಉಗ್ಬಿಟ್ಟು ಬೋದು ಹೊಡಿತೀವಿ ಸರ್ ಶೇಂಗಾದಲ್ಲಿ. ಸ್ವಲ್ಪ ಈ ವರ್ಷ ನಮಗೆ ಸಿಗಲಿಲ್ಲ ಸರ್, ಮಳೆನೇ ಇಲ್ದಂಗೆ ಆಯ್ತು. ಮಳೆ ಬೇಕು, ಮಳೆ ಇಲ್ಲ, ಹಂಗಾಗಿ ಅದನ್ನ ಇದ್ ಮಾಡಕ್ ಆಗಿಲ್ಲ ಸರ್. ಈಗಲೂ ಮಳೆ ಕಡಿಮೆ ಇದೆ, ಮಳೆನೇ ಇಲ್ಲ ಇಲ್ಲಿ, ಬಹಳ ಕಷ್ಟ ಅನ್ನಿಸ್ತದೆ. ಈಗ ಹೆಚ್ಚಾಗಿ ಏನೇನು ಬೆಳಿತೀರಿ? ಶೇಂಗಾ, ಸೂರ್ಯಕಾಂತಿ, ಮೇಜರ್ ಆಗಿ ಬೆಳೆಯೋದು ಮೇಜರ್ ಆಗಿ ರಾಗಿ, ಮೂರು ಫಸಲ್ ಮೇಜರ್ ಆಗಿ ಬೆಳಿತೀವಿ ಸರ್. ಇವು ಯಾವುದಕ್ಕೂ ಸಹಿತ ನೀವು ರಾಸಾಯನಿಕ ಒಳಸುರಿಗಳನ್ನು ಕೊಡಲ್ಲ? ಇಲ್ಲ, ಕೊಡಲ್ಲ. ಕೊಡಲ್ಲ. ಸಾವಯವ ಬೆಳೆಗಳು ಅಂತೇಳಿನೇ ಬ್ರ್ಯಾಂಡ್ ಆಗಿದೆಯಾ ನಿಮ್ಗೆ? ಬ್ರ್ಯಾಂಡ್ ಅಂದ್ರೆ ನಮ್ ಸಾವಯವ ಪರಿವಾರದಲ್ಲ, ನಮ್ದು ಇವಾಗ ಸಾವಯವ ಪರಿವಾರ ಮಾಡ್ತಾ ಇದಾರೆ ಇವರು ಅಂತಂದು ಅದೇ ಬ್ರ್ಯಾಂಡ್. ನಿಮ್ಮ ಈ ಬೆಳೆಗಳಿಗೆ ಉತ್ತಮ ಮಾರುಕಟ್ಟೆ ಸಿಗುತ್ತಾ, ಅಥವಾ ಹೇಗೆ ಅದನ್ನ ಹೊಂದಾಣಿಕೆ ಮಾಡ್ಕೊಳ್ತೀರಿ ಮಾರುಕಟ್ಟೆಯನ್ನು? ಮಾರುಕಟ್ಟೆ ಹೊಂದಾಣಿಕೆ ಅಂತ ನಮ್ ಸಣ್ಣ ಮತ್ತೆ ಸಜ್ಜನ್ ಅವರು ನಮ್ಮ ಪರಿವಾರದಲ್ಲಿ ಅದಾರೆ, ಸುರೇಶ್ ಬಾಬು ಅಂತಂದಿದ್ದಾರೆ, ಅವರೆಲ್ಲ ಮಾರ್ಕೆಟಿಂಗ್ ಮೌಲ್ಯವರ್ಧನೆ ಮಾಡ್ತಾ ಇದಾರೆ. ಈಗ ಅಲ್ಲಿ ನಾವು ಮಾಡಕ್ ಟೈಮ್ ಇರಲ್ಲ, ಜಮೀನು ಜಾಸ್ತಿ ಅಲ್ಲ, ಮಾಡಕ್ ಟೈಮ್ ಇರಲ್ಲ, ಹಂಗಾಗಿ ಅವರಿಗೆ ಕೊಟ್ಬಿಡ್ತೀವಿ. ಈಗ ನೀವು ಇದ್ರ ಜೊತೆಗೆ ಬೇರೆ ಬೇರೆ ಕೃಷಿ ಯಂತ್ರಗಳನ್ನು ಸಹಿತ ಇಟ್ಕೊಂಡಿದ್ದೀರಿ ಅಂತ ಕೇಳಿದೆ ನಾನು. ಯಾವ್ಯಾವ ಯಂತ್ರಗಳಿದಾವೆ, ಅದರಿಂದ ಹೇಗೆ ನೀವು ಜೀವನ ಮಾಡ್ತಾ ಇದ್ದೀರಿ, ಅಂದ್ರೆ ದುಡಿಮೆ ಹೇಗೆ ಆಗ್ತದೆ? ಇದು ಎರಡು ಮಿಷಿನ್ ಅದಾವ ಸರ್, ಮೆಕ್ಕೆಜೋಳ ಮಿಷಿನ್ ಒಂದಿದೆ, ಆಮೇಲೆ ಸೂರ್ಯಕಾಂತಿ ಜೋಳ ಒಕ್ಕ ಮಿಷಿನ್ ಒಂದಿದೆ, ಉಳ್ಳಿ ಹೊಡಿತೀವಿ, ಮಡಿಕೆ ಸರ್ ಹೊಡಿತೀವಿ, ಪ್ರತಿಯೊಂದು ಹೊಡಿತೀವಿ ನಾವು, ಯಾವುದು ಇಲ್ಲ ಅಂತ ಮಂಗಿಲ್ಲ. ರೈತರಿಗೆ ಒಂದು ಧಾರಣೆಯಲ್ಲಿ ಅನುಕೂಲಕರವಾಗಿ ಹೊಡ್ಕೊಂತ ಬರ್ತದೀವಿ. ಅದನ್ನು ಡೀಸೆಲ್ ಖರ್ಚು, ನಮ್ಮ ಮೈಸೂರು ವೇಸ್ಟು, ಆಮೇಲೆ ಸೌಕಲು ಲೆಕ್ಕ ಹಾಕಿಬಿಟ್ಟು ಅವ್ರಿಗೆ ತೊಂದರೆ ಆಗಬಾರ್ದು, ನಮಗೆ ಮತ್ತೆ ಅನುಕೂಲ ಆಗಬೇಕು, ಆ ಮಟ್ಟದಲ್ಲಿ ಯಂತ್ರ ಇಟ್ಕೊಂಡು ರೈತರಿಗೆ ಅನುಕೂಲ ಮಾಡ್ತದೆ. ಹೇಗೆ ಬೆಲೆ ಹೇಗೆ ನಿಗದಿ ಮಾಡ್ತೀರ ಅದಕ್ಕೆ? ಈ ಬೆಲೆ ನಿಗದಿ ಮಾಡೋದಂತಂದ್ರೆ ಇವಾಗ ಡೀಸೆಲ್ ರೇಟು, ಆಮೇಲೆ ಸೌಕಲ್ ವೆಚ್ಚ, ನಮ್ಮ ಒಂದು ಕೂಲಿ ಅಂತ ಹೇಳ್ಬೋದು, ಅದನ್ನ ಲೆಕ್ಕ ಹಾಕಿಬಿಟ್ಟು ಅದ್ರ ಮೇಲೆ ನಮಗೆ ಗಂಟೆಗೆ ಎಷ್ಟು ಪ್ರಾಫಿಟ್ ಬಂದ್ರೆ, ಎಷ್ಟು ಅದರಲ್ಲಿ ವ್ಯಯ ಆಗುತ್ತೆ, ನಮ್ಗೆ ಎಷ್ಟು ಉಳಿಯುತ್ತೆ ಅಂತ ಲೆಕ್ಕ ಹಾಕಿಬಿಟ್ಟು ನಾವು ಫಿಕ್ಸ್ ಮಾಡ್ತೀವಿ ಸರ್. ಈಗ ಅದು ಎರಡು ಯಂತ್ರಗಳನ್ನ ನೀವೇ ಒಬ್ಬರೇ ಮ್ಯಾನೇಜ್ ಮಾಡ್ತೀರಾ ಹೇಗೆ? ನನಗೆ ಒಬ್ಬ ಮಗ ಅದಾನ ಸರ್, ಇಬ್ಬರು ಹೆಣ್ಮಕ್ಳು ಇದಾರೆ, ಆ ಇಬ್ಬರದ್ದು ಮದುವೆ ಆಗಿದೆ. ನಾನು ತಂದೆ, ಮಗ, ಸೊಸೆ, ಹೆಂಡತಿ, ನಾಲ್ಕು ದಿವಸ ಮನೆಯಲ್ಲಿ ಇಬ್ಬರು ಹೆಣ್ಣು ಹುಡುಗರು ಇದಾರೆ. ಹಂಗಾಗಿ ನಮಗೆ ಎಷ್ಟು ಸಾಧ್ಯವೋ ಅಷ್ಟು ಯಂತ್ರಗಳನ್ನ ನಡೆಸ್ಕೊಂಡು ಟ್ಯಾಕ್ಟರ್ ನಡೆಸ್ಕೊಂಡು ಹೋಗ್ತದೆ. ಕೃಷಿಗೆ ಖರ್ಚು ವೆಚ್ಚಗಳನ್ನೆಲ್ಲ ಹೇಗೆ ನಿಭಾಯಿಸ್ತೀರಿ, ಏನೇನು ಖರ್ಚು ಬರುತ್ತೆ ನಿಮ್ಮ ಕೃಷಿಯಲ್ಲಿ? ಮೊದಲು ಸರ್ಕಾರಿ ಗೊಬ್ಬರ ತಂದು ಮಾಡ್ತಕ್ಕಂಥ ಖರ್ಚಿಗೂ ಈಗ್ಯೂ ಅದರಲ್ಲಿ 40% ಖರ್ಚಾಗುತ್ತೆ ಈಗ. ಈಗ ಮೊದಲಿಗೂ ಈಗ ಹೋಲಿಕೆ ಮಾಡಿದ್ರೆ ನಿಮಗೆ 60% ವೆಚ್ಚ ಕಡಿಮೆ ಆಗಿದೆ. ಅರವತ್ತು ಪರ್ಸೆಂಟ್ ವೆಚ್ಚ ಕಡಿಮೆ ಆಗಿದೆ. ಒಂದನೇ ವರ್ಷ ಎರಡನೇ ವರ್ಷ ಸ್ವಲ್ಪ ಬೆಳೆಯಲ್ಲಿ ಕುಂಠಿತ ಆಯ್ತು ಆರಂಭದಲ್ಲಿ. ಅದನ್ನ ಅಕ್ಕಪಕ್ಕದ ಹೊಲದಾರ ನೋಡ್ಬಿಟ್ಟು ನಮ್ಮ ಕೃಷಿ ನೋಡಿ ನಗಬೇಕು ಆ ರೀತಿ ಇತ್ತು. ಅದಕ್ಕೆ ಈಗ ಹೊಂದ್ಕೊಂಡ್ಬಿಡ್ತು, ನಮ್ದು ಒಂದು 5 ವರ್ಷ ಈಗ ಹೊಂದ್ಕೊಂಡ್ಬಿಡ್ತು. ಭೂಮಿ ಫಲವತ್ತತೆ ಬಂತು, ಯಾವುದೇ ಕ್ರಿಮಿ ಕೀಟಗಳು ರೋಗ ಬಾಧೆ ಕಡಿಮೆ ಆಗಿದೆ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಕ್ರಿಮಿ ಕೀಟಗಳು ರೋಗ ಬಾಧೆ ಕಡಿಮೆ ಆಗಿದೆ. ಈ ನೀವು ಬೆಳೆಗಳಿಗೆ ಕೆಲವೊಂದು ಸಾವಯವ ಉತ್ಪನ್ನಗಳನ್ನ ಬಳಕೆ ಮಾಡ್ತಿದ್ರಿ ಅಂತ ಹೇಳಿದ್ರಿ, ಗೋ ಕೃಪಾಮೃತ, ಗೋನಂದ ಜಲ ಅಂತ ಹೇಳಿ, ಆಮೇಲೆ ಕೋಳಿ ಗೊಬ್ಬರ ಬಳಸ್ತೀರಿ ಅಂತ ಹೇಳಿದ್ರಿ, ಆಮೇಲೆ ತಿಪ್ಪೆ ಗೊಬ್ಬರದ ಬಗ್ಗೆ ಹೇಳಿದ್ರಿ. ಈ ಗೋ ಕೃಪಾಮೃತ ಅಂದ್ರೆ ಏನು, ಅದನ್ನ ಹೇಗೆ ಸಿದ್ಧತೆ ಪಡಿಸ್ಕೊಳ್ತೀರಿ, ಮತ್ತೆ ಇದನ್ನ ಯಾವ್ಯಾವ್ದಕ್ಕೆ ಬಳಕೆ ಮಾಡ್ತಾರೆ? ಗೋ ಕೃಪಾಮೃತ ಅಂತಂದ್ರೆ ಎಪ್ಪು ಸಿಗುತ್ತದೆ, ಅದು ನಾವು ಹಂಪಾಪಟ್ಟಣದಲ್ಲಿ ಹೋಗಿ ಎಪ್ಪು ತಂದಿವಿ, 2 ಲೀಟರ್ ತಂದಿ ಎಪ್ಪು ಅಂತ. ಎಪ್ಪು ಅಂತ ಮೊಸರಿಂದಲ್ಲ, ಅದರಲ್ಲೇ ಅದರದ್ದೇ ಒಂದು ಜೀವಾಣು ಎಪ್ಪು ಅಂತ ಬರೋದು. ಎಲ್ಲಿ ಅದು? ಹಂಪಾಪಟ್ಟಣದಲ್ಲಿ, ಇವಾಗ ನಮ್ಮ ಹತ್ರ ಸಿಗುತ್ತೆ ಸರ್. ಅದು ಸರಿ ಸರಿ, ಮೊದಲು ನೀವು ಅಲ್ಲಿ ತಂದ್ರಿ? ಅಲ್ಲಿ ತಂದೆ 2 ಲೀಟರ್ ಎಪ್ಪು ತಂದ್ಬಿಟ್ಟು. ಅಲ್ಲಿ ಯಾವ ರೈತರ ಹತ್ರ ಇದೆ? ರೈತರ ಹತ್ರ ಇದೆ. ಇವಾಗ ನಾವು ತಂದ್ವಿ, ನಮ್ಮ ಹತ್ರ ಇವಾಗ ಸಾಕಷ್ಟು ಜನ ತಗೊಂಡು ಹೋಗಿದ್ದಾರೆ. ಅದನ್ನ ಹೇಗೆ, ಎಷ್ಟು ಪ್ರಮಾಣದಲ್ಲಿ ತಂದ್ರಿ, ಹೇಗೆ ಅದನ್ನ ಸಿದ್ಧಪಡಿಸ್ಕೊಳ್ತೀರಿ? 2 ಲೀಟರ್ ಎಪ್ಪಿಗೆ 200 ಲೀಟರ್ ನೀರು, ಅದಕ್ಕೆ ಒಂದು 10 ಲೀಟರ್ ಮಜ್ಜಿಗೆ, 10 ಲೀಟರ್ 5 ಲೀಟರ್ ಹಾಕಿದ್ರೆ ಸಾಕಾಗುತ್ತೆ ಸರ್. 10 ಲೀಟರ್ ಸಿಕ್ಕರೆ 10 ಲೀಟರ್ ಹಾಕ್ಬೋದು, 5 ಲೀಟರ್ ಹಾಕ್ಬೋದು, ಒಂದು 2 ಕೆಜಿ ಸಾವಯವ ಬೆಲ್ಲ ಹಾಕ್ಬೋದು. ಅದನ್ನ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಬೆಳಿಗ್ಗೆ ಸಾಯಂಕಾಲ ಕೋಲಿನಿಂದ ಬೆಳಿಗ್ಗೆ ಒಂದು ಟೈಮ್, ಸಾಯಂಕಾಲ ಒಂದು ಟೈಮ್ ಕದಡ್ಬೇಕು. ಅದನ್ನು ಕದಡಿದ್ರೆ 8 ದಿವಸಕ್ಕೆ ಅದು ರೆಡಿ ಆಗುತ್ತೆ. ಓಹೋ, 8 ದಿನಕ್ಕೆ ಸಿದ್ಧತೆ ಆಗುತ್ತೆ. ಆಮೇಲೆ ಹೊಲಕ್ಕೆ ಹೊಡಿಬೋದು ನಾವು. ಹೇಗೆ ಅದನ್ನ ಸಿಂಪರಣೆ ಮಾಡೋದು? ಹೇಗೆ ಸಿಂಪರಣೆ? ಇದು ಯಂತ್ರ ಬಂದ. ಯಾವ್ಯಾವ ಹಂತದಲ್ಲಿ ಮಾಡಬೇಕಾಗುತ್ತೆ, ಯಾವ್ದಕ್ಕಾಗಿ ಮಾಡಬೇಕಾಗುತ್ತೆ? ಎಲ್ಲಾ ಬೆಳೆಗಳಿಗೂ ಮಾಡಬಹುದು. ಅದು ಯಾವ್ಯಾವ ಹಂತದಲ್ಲಿ ಅಂತಂದ್ರೆ, ಮಾಗಿ ಉಣಿಮೆ ಮಾಡಿ ಬಿತ್ತನೆಗೆ ಮುಂಚೆ ಎರಡು ವಾರ ಮೂರು ವಾರ ಮುಂಚೆ ಅದನ್ನ ನೆಲಕ್ಕೆ ಒಂದು ಲೀಟ್ರಿಗೆ ಮೂರು ಲೀಟ್ರ್ ನೀರು ಬೆರೆಸ್ಬಿಟ್ಟು ಪಂಪಿಲ್ಲಿ ಕೈ ಕೈ ಪಂಪ್ ಆದ್ರೂ ಆಗ್ಬೋದು, ಮಿಷಿನ್ದು ಪಂಪ್ ಆದ್ರೆ ಯಂತ್ರ ಪಂಪ್ ಆದ್ರೂ ಆಗ್ಬೋದು, ನೆಲಕ್ಕೆ ಸಿಂಪಡಣೆ ಮಾಡ್ಬೋದು. ಅಂದ್ರೆ ಅದನ್ನ ನೆಲಕ್ಕೆ ಸಿಂಪಡಣೆ ಮಾಡ್ಬೇಕಾರೆ ಇನ್ನೊಂದು ಎಚ್ಚರಿಕೆ ವಹಿಸಬಹುದು ಏನಂತಂದ್ರೆ, ನಮ್ಮ ಇರ್ಬೇಕು ಮೇಲೆ ತಂಪಿರ್ಬೇಕು. ಇವತ್ತು ಸಾಯಂಕಾಲ ಮಳೆ ಬಂತಂದ್ರೆ ಬೆಳಿಗ್ಗೆ ಇಲ್ಲದಾಗಿದ್ರೆ ಉಪಯೋಗ ಇಲ್ಲ. ಅದು ತೀರಾ ಒಣ ಭೂಮಿಗೆ ಅದನ್ನ ಸಿಂಪಡಣೆ ಮಾಡೋದು ಸೂಕ್ತ ಅಲ್ಲ, ಸೂಕ್ತ ಇಲ್ಲ. ನಾವು ಸಿಂಪಡಣೆ ಮಾಡೋದು ಅದರಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಮಣ್ಣಿನಲ್ಲಿ ಸೇರ್ಕೊಂಡು ಫಲವತ್ತತೆ ಪಡಿಸ್ತವೆ. ಆ ನೀರಿನ ಅಂಶ ಕಡಿಮೆ ಇದ್ರೂ ಕೂಡ ಈ ಬರದಲ್ಲಿ ಕೂಡ ಬೆಳೆ ತೆಗಿಬಹುದು. ಗೋಕೃಪಾಮೃತ ಬಳಸೋದ್ರಿಂದ ಈ ಅಕ್ಕಪಕ್ಕದ ಹೊಲ ನೋಡಿದ್ರೆ, ಈ ನಾವು ಬೆಳೆಸಿದ ಹೊಲ ನೋಡಿದ್ರೆ ನುಮ್ಮಿ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಕೆಲಸ ಮಾಡಿ. ಉಳುಮೆ ಟೈಮಲ್ಲಿ ಇದಕ್ಕೆ ಹಾಕ್ತಿರಿ, ಮಣ್ಣಿಗೆ ಹಾಕ್ತಿರಿ, ಆಮೇಲೆ ಅದನ್ನ ಬೆಳೆಗಳಿಗೆ ಯಾವ್ಯಾವ ಹಂತದಲ್ಲಿ ಬಿತ್ತಿದ ಮೂರನೇ ವಾರದಲ್ಲಿ ಒಂದ್ಸಲ ಕೊಡ್ಬೇಕು, ಮತ್ತೆ ಐದನೇ ವಾರದಲ್ಲಿ ಇನ್ನೊಂದ್ಸಲ ಕೊಡ್ಬೇಕು. ಹೆಚ್ಚಿಗೆ ಇತ್ತಂತಂದ್ರೆ, ನಮ್ಮ ಹತ್ರ ರೆಡಿ ಇತ್ತಂತಂದ್ರೆ ವಾರಕ್ಕೊಂದ್ಸಲ ಕೊಟ್ಟರೆ ತಪ್ಪಿಲ್ಲ. ಎಕ್ಸಸ್ ಆಗಿ ಏನಾದರೂ ತೊಂದರೆ ಆಗಲ್ಲ, ತೊಂದರೆ ಇಲ್ಲ. ಬ್ಯಾಕ್ಟೀರಿಯಾ ಅದೇನ್, ಇದು ಕೆಮಿಕಲ್ ಅಲ್ಲ, ಬ್ಯಾಕ್ಟೀರಿಯಾ ಫಲವತ್ತತೆ ಮಾಡುತ್ತೆ. ಮಳೆ ನೀರಿನಂಶ ಹಿಡಿದಿಟ್ಕೊಳ್ಳುತ್ತೆ, ಮಳೆ ಸಹ ಕಡಿಮೆ ಬಿದ್ದು ಕೂಡ ಫಸಲು ಬರುತ್ತೆ. ರೋಗ ರುಜಿನಗಳ ಬಾಧೆ ನಿಯಂತ್ರಣ ಆಗುತ್ತಾ? ನಿಯಂತ್ರಣ ಆಗುತ್ತೆ. ಇವಾಗ ಐದನೇ ವರ್ಷ ನಾವು, ಈ ವರ್ಷ ಯಾವುದು ಸಾವಯವದಲ್ಲಿ ಬ್ರಹ್ಮಾಸ್ತ್ರ ಇವೆಲ್ಲ ಬರ್ತವೆ, ಯಾವ ಹೊಡೆದಿಲ್ಲ, ಯಾವ ಬೇಕಾಗಿಲ್ಲ. ಅದು ಹೊಂದಿದ್ರೆ ಯಾವ ಬೇಕಿಲ್ಲ, ನಮ್ಮ ಭೂಮಿ ಅಲ್ಲೇ ಸಿದ್ಧತೆ ಆಗಿಬಿಡುತ್ತೆ. ಅದಕ್ಕೆ ಸಾವಯವದಲ್ಲಿ ನಮ್ಮ ಹೊಲದಲ್ಲಿ ಇವತ್ತು ಕೆದ್ರಿದ್ರು ಎರೆಹುಳ ಬರುತ್ತೆ ಮಣ್ಣಲ್ಲಿ, ಇವಾಗ ಐದೇ ವರ್ಷಕ್ಕೆ ಬರುತ್ತೆ. ಅಂದ್ರೆ ಈ ಗೋಕೃಪಾಮೃತ ಎಲ್ಲ ಬೆಳೆಗೂ ಸೂಕ್ತ ಸೂಕ್ತ ಸೂಕ್ತ ಸೂಕ್ತ ಸಿದ್ಧತೆ ಮಾಡಿಕೊಳ್ಳೋದು ಬಹಳ ಸುಲಭ, ಬಹಳ ಸುಲಭ, ಎಲ್ಲಕ್ಕಿಂತ ಖರ್ಚು ಇಲ್ಲ. ಇದನ್ನ 5 ರೂಪಾಯಿ ಕೂಡ ಖರ್ಚು ಮಾಡಂಗಿಲ್ಲ. ಇದನ್ನ ರೈತರು ಯಾಕೆ, ನಮ್ಮಲ್ಲಿರ್ತಕ್ಕಂತ ತ್ಯಾಜ್ಯ ನಮ್ಮಲ್ಲಿ ಹಸಿರ್ತವೆ, ಮಜ್ಜಿಗೆ ಇರ್ತವೆ, ಮಜ್ಜಿ ಹಾಕ್ತಿವಿ, ಸಾವಯವ ಬೆಲ್ಲ ತರ್ತೀವಿ ಹಾಕ್ತಿವಿ, ವೆಚ್ಚ ಬಹಳ ಕಡಿಮೆ. ಇದ್ರಷ್ಟು ರೆಡಿ ಮಾಡಕ್ಕೆ ಯಾವುದು ಇಲ್ಲ, ಸೂಕ್ತ ಇಲ್ಲ. ಈಗ ಭದ್ರಪ್ಪ ಟಿವಿ ಅವರು ಇದನ್ನ ಗೋಕೃಪಾಮೃತ ಮಾಡ್ತಾ ಇದ್ರೆ ಒಳ್ಳೆ ಬೆಳೆಯನ್ನ ಫಸಲನ್ನ ತೆಗೆದುಕೊಳ್ತಾ ಇದಾರೆ ಅಂತೇಳಿ, ರೈತರು ಹೆಚ್ಚು ನಿಮ್ ಕಡೆಗೆ ಅಥವಾ ಇದು ಹೇಗೆ ಏನು ಅಂತ ಕೇಳೋಕಾದ್ರೂ ಬರ್ತಾರೆ? ಹೇಗೆ ಬರ್ತಾ ಬರ್ತಾ ಸರ್, ಅಲ್ಲಿಯೂ ಎಪ್ಪಿಕೊಡ್ರಿ ಅಂತ ತಗೊಂಡು ಹೋಗ್ತಾರೆ. ಸುತ್ತಮುತ್ತ ಹಳ್ಳಿಯಲ್ಲೆಲ್ಲ ಇವಾಗ ದೂರದಿಂದಲೂ ಬರ್ತಾ ಇದಾರೆ, ತಗೊಂಡು ಹೋಗ್ತಾ ಕೊಡ್ತಾ ಇದೀವಿ. ಯಾರ ಹತ್ರ 5 ಪೈಸೆ ದುಡ್ಡು ಸಣ್ಣದಲ್ಲ, ಫ್ರೀ 1 ಲೀಟ್ರ್ 2 ಲೀಟ್ರ್ 4 ಲೀಟ್ರ್ ಗಟ್ಟಲೆ ತುಂಬಿಕೊಂಡು ಹೋಗ್ತಾರೆ. ಆದ್ರೆ ನಾವೇನು ಕೇಳಲ್ಲ, ಬಾಟ್ಲಿ ಇಲ್ಲ ಬಾಟ್ಲಿ ಕೊಡ್ರಿ ಅಂತ ಅಂತಾರೆ. ಎಲ್ಲ ರೋಡ್ ಸೈಡ್ ಬಿದ್ದಾಗ ಮತ್ತೆ ತಂದಿಟ್ಕೊಂಡಿರ್ತೀವಿ, ಅದು ಅಲ್ಲಿ ತುಂಬ ಕಳಿಸ್ತೀವಿ. ಹಂಗಾಗಿ ಸರಿ, ಇನ್ನೊಂದು ಗೋನಂದ ಜಲ ಬಳಕೆ ಮಾಡ್ತಾರೆ ಅಂತ ಹೇಳಿದ್ರಿ, ಅದು ಹೇಗೆ? ಅದು ಗೋನಂದ ಜಲ ಅಂದ್ರೆ ಏನು, ಅದನ್ನ ಹೇಗೆ ಸಿದ್ಧಪಡಿಸ್ಕೊಳ್ಳೋದು? ಗೋನಂದ ಜಲ ಅಂತಂದ್ರೆ ನಮ್ಮಲ್ಲಿ ಒಂದು ಆಕಳ ಇರ್ತವೆ, ಓರಿ ಕರುಗಳು ಇರ್ತವೆ, ಅಂದ್ರೆ ಇದು ಜವಾರಿ HF ಅಂತವಲ್ಲ ದೇಶಿ ಆಕಳು, ದೇಶಿ ಆಕಳು ಒಟ್ಟಾರೆ ದೇಶಿ ಆಕಳು. ಹಿಂಗೇ ಇರೋದಿಲ್ಲ, ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಏನಾದ್ರೂ ಕಾಯಿಲೆ ಬಂದು ಮತ್ತೊಂದು ಏನು ಅನಿವಾರ್ಯ ಹುಟ್ಟಿದ ಮೇಲೆ ಎಲ್ಲರಿಗೆ ಸಾವು ಇದ್ದಿದ್ದೇನೆ. ಹಂಗೇನಾದ್ರೂ ಆದ್ರೆ ಅದನ್ನ ನಾವು ಬಿಸಾಕೋದಿಲ್ಲ, ಕೊಯ್ಯಕ್ ಕೊಡೋದಿಲ್ಲ. ಈ ಗೋನಂದ ಜಲಕ್ಕೆ ನಮ್ಮ ವಿಶ್ವೇಶ್ವರ ಸಜ್ಜನ್ ಅವರು ಹೇಳಿದ್ರು, ನಮಗೆ ಅದೇ ಮಾಹಿತಿ ಇದ್ದಿಲ್ಲ. ಅವ್ರು ಹೇಳಿದ್ರ ಪ್ರಕಾರ ನಾವು ಅದನ್ನ ಗೋನಂದ ಜಲ ಒಂದು ಡ್ರಮ್ನಲ್ಲಿ ಗಂಜು, ಇವಾಗ ನಾವು ಏನು ಆಕಳ ಸತ್ತಿದೆ ಅಂತ ಅನ್ಕೊಂಡ್ರಿ, ಅದು ಎಷ್ಟು ತೂಕ ಎಷ್ಟಿತ್ತ, ಆ ತೂಕದಷ್ಟು ಸಗಣಿ ಗಂಜು ಮತ್ತೆ ಜೊತೆ ನೀರು, ಆಮೇಲೆ ತಾಜ್ಯ ವಸ್ತು ಪರಂಗಿ ಹಣ್ಣು ಇನ್ಯಾವ ಹಣ್ಣುಗಳು ಕೊಳತವನು ಹಾಕ್ಬಿಟ್ರೆ ಅದು 8 ತಿಂಗಳು, ನಾವು 3 ತಿಂಗಳು ಅಂತ ಅನ್ಕೊಂಡಿದ್ವಿ, ಬಲ್ಲವರಿಂದ ತಿಳ್ಕೊಂಡ ಮೇಲೆ 8 ತಿಂಗಳು ಆದ್ಮೇಲೆ ಕೆಲಸ ಮಾಡೋದಂತೆ. ಹೌದು, 8 ತಿಂಗಳು ಮೇಲ್ಪಟ್ಟು ಹೊಡೆದ್ರೆ ಕೆಲಸ ಮಾಡುತ್ತೆ. ಅದನ್ನ ನೀವು ಏನು ಶೇಖರಣೆ ಮಾಡಿ ಇಟ್ಕೊಳ್ತೀರಿ ಸಿದ್ಧಪಡಿಸ್ಕೊಳ್ಳೋಕೆ, ಅದು ವಾಸನೆ ಬರೋದು ಅಥವಾ ಯಾವ ಥರದ ದುರ್ಗಂಧ ಬರೋದು, ಈ ಥರದ್ದು ಏನಾದರೂ ಸಮಸ್ಯೆ ಆಗುತ್ತಾ ನಿಮ್ಗೆ ಅಕ್ಕಪಕ್ಕದಲ್ಲಿ? ಅಕ್ಕಪಕ್ಕದಲ್ಲಿ ಸ್ಟಾರ್ಟಿಂಗ್ ಸ್ವಲ್ಪ ಆಗುತ್ತೆ ಸರ್, ಆಮೇಲೆ ಬರ್ತಾ ಬರ್ತಾ ವಾಸನೆ ಕಡಿಮೆ, ಸ್ಮೆಲ್ ಕಡಿಮೆ ಆಗಿಬಿಡುತ್ತೆ. ಸರಿ, ಅದನ್ನು ಬಳಕೆ ಮಾಡ್ತಾ ಇದ್ದೀರಾ ಗೋನಂದ ಜಲವನ್ನು? ಬಳಕೆ ಮಾಡಿದೀವಿ ಸರ್, ಮಾಡಿದ್ದೀವಿ. ಯಾವ್ಯಾವುದಕ್ಕೆ ಬಳಕೆ ಮಾಡೋದು ಸೂಕ್ತ, ಅದನ್ನು ಸೇಂಕರಣಕ್ಕಾಗಿನೋ ಅಥವಾ ಮಣ್ಣಿನ ಫಲವತ್ತತೆ? ಮಣ್ಣಿನ ಫಲವತ್ತತೆಗಾಗಿ. ಉಳುಮೆ ಮಾಡೋ ಟೈಮಲ್ಲಿ ಇದನ್ನ ಕೊಡ್ಬೇಕಾ? ಇಲ್ಲ, ಇದು ಬೆಳೆಗೆ ಬೆಳಿಗ್ಗೆ. ಒಳ್ಳೇದು ಭದ್ರಪ್ಪ ಅವರೇ, ಸಾವಯವ ಕೃಷಿಯನ್ನ ಮಾಡ್ತಾ ಹೆಚ್ಚು ವೆಚ್ಚವಿಲ್ಲದೆ ಗೋಕೃಪಾಮೃತವನ್ನ ಸಿದ್ಧಪಡಿಸಿಕೊಂಡು ರೈತರು ತಮ್ಮ ಬೆಳೆಗಳನ್ನ ಯಾವುದೇ ರೋಗ ಬಾಧೆಗಳು ಕಾಡದ ಹಾಗೆ ಉತ್ತಮ ಇಳುವರಿಯನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಮಾತನ್ನು ಸಹಿತ ಹೇಳಿದ್ರಿ. ಜೊತೆಗೆ ನೀವು ಕೃಷಿ ಯಂತ್ರಗಳನ್ನು ಇಟ್ಕೊಂಡು ಜೀವನ ನಿರ್ವಹಣೆಯನ್ನು ಮಾಡ್ತಾ ಇದ್ದೀರಿ. ಸಾವಯವ ಕೃಷಿಯ ಅನುಭವಗಳನ್ನು ಇದುವರೆಗೂ ನಮ್ಮೊಂದಿಗೆ ಹಂಚಿಕೊಂಡಿರಿ, ನಮ್ಮ ರೈತರ ಬಾಂಧವರೆಲ್ಲರೂ ಕೇಳಿದರು. ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಸಾವಯವ ಕೃಷಿ ಕುರಿತು ಕೂಡ್ಲಿಗಿ ತಾಲೂಕು ಹುಲಿಕೇರಿ ಗ್ರಾಮದ ರೈತರಾದ ಭದ್ರಪ್ಪ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ನಮಸ್ಕಾರ ರೈತ ಬಾಂಧವರೇ, ಇವಾಗ ನಾನು ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲೆಯ ಹವಾಮಾನದ ಪರಿಸ್ಥಿತಿ ಮತ್ತು ಹವಾಮಾನದ ಪರಿಸ್ಥಿತಿಗೆ ಅನುಸಾರವಾಗಿ ರೈತ ಬಾಂಧವರು ಕೈಗೊಳ್ಳಬೇಕಾದ ಕೃಷಿ ಸಲಹೆಯನ್ನು ಹೇಳಲು ಇಷ್ಟಪಡ್ತೇನೆ. ಮುಂಗಾರಿನಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಉತ್ತಮವಾದ ಮಳೆ ಆಯ್ತು, ಕೊನೆಯಲ್ಲಿ ಒಂದು ನಮಗೆ ಈ ತೇವಾಂಶದ ಬಾಧೆಯನ್ನ ಎದ್ದು ಕಾಣುತ್ತು. ಹಿಂಗಾರಿನಲ್ಲಿಯೂ ಸಹ ನಮಗೆ ಮಳೆಯ ಕೊರತೆಯನ್ನು ಎದ್ದು ಕಾಣ್ತಾ ಇದೆ, ಬಟ್ ಅಲ್ಲಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಮಳೆ ಆಗಿದೆ. ಮುಂದಿನ ಒಂದು ವಾರದ ಒಂದು ಮಳೆ ಮುನ್ಸೂಚನೆ ಹೇಳ್ಬೇಕಪ್ಪ ಅಂತಂದ್ರೆ, ಈಗ ಎರಡ್ ಮೂರು ದಿವಸದಲ್ಲಿ ನಮಗೆ ಸಾಧಾರಣದಿಂದ ಹಗುರವಾಗಿ ಅಲ್ಲಲ್ಲಿ ಮಳೆಯಾಗುವ ಸಾಧ್ಯತೆಗಳಿದ್ದಾವೆ. ಹಾಗೇನೆ ಈ ಒಂದು ತಂಪಾದ ವಾತಾವರಣ ಮತ್ತು ಮೋಡ ಮುಸುಕಿದ ವಾತಾವರಣ ಮುಂದುವರಿತೈತೆ. ಈ ತರ ಒಂದು ಹವಾಮಾನದಲ್ಲಿ ನಮಗೆ ಕೀಟಗಳ ಬಾಧೆ ಮತ್ತು ರೋಗದ ಬಾಧೆ ಹೆಚ್ಚಾಗುವ ಒಂದು ಸಾಧ್ಯತೆಗಳಿರ್ತವೆ. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶ ಇದ್ದಾಗ ಮಾತ್ರ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಬೇಕು. ಹಿಂಗಾರಿನ ಒಂದು ಜೋಳದಲ್ಲಿ ಏನಾಗೈತೆ, ಸುಳಿನೊಣದ ಒಂದು ಹತೋಟಿಗಾಗಿ ನಾವ್ ಏನ್ ಮಾಡೋಕಪ್ಪ ಅಂತಂದ್ರೆ 2 ಮಿಲಿಲೀಟರ್ ಪ್ರೊಫನೋಫಾಸ್ 50 cc ಅಥವಾ 2 ಮಿಲಿಲೀಟರ್ ಕ್ಲೋರೋಫೈರಿಪಾಸ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು 12 ಅಥವಾ 14 ದಿವಸಗಳ ನಂತರ ಇನ್ನೊಂದ್ಸಲ ಸಿಂಪರಣೆ ಮಾಡ್ಬೇಕಾಗತ್ತೆ. ಹಾಗೆ ಬಿತ್ತಿದ ಒಂದು 20-25 ದಿವಸದ ನಂತರ ನಮಗೆ ಜೋಳದಲ್ಲಿ ಏನಾಗುತ್ತೆ, ಸ್ವಲ್ಪ ಅಂತರ ಬೇಸಾಯ ಮಾಡ್ಬೇಕಾಗತ್ತೆ. ತೇವಾಂಶದ ಒಂದು ಕೊರತೆ ಇರುವುದರಿಂದ ಅಂತರ ಬೇಸಾಯ ಮಾಡಿ ಕಳೆಗಳ ಒಂದು ನಿಯಂತ್ರಣ ಮಾಡಿದರೆ ನಮ್ಗೇನಾಗುತ್ತೆ, ಒಳ್ಳೆ ಬೆಳೆ ಬರಲು ಸಹಾಯಕಾರಿ ಆಗ್ತೈತಿ. ಈಗ ಕಡಲೆ ಯಾರಾದ್ರು ಬಿತ್ತಾ ಇದ್ರೆ ತಮಗೆ ಈ ಕಸದ ಬಾಧೆ ತುಂಬಾನೇ ಕಾಡ್ತಿತ್ತಪ್ಪ ಅಂತಂದ್ರೆ ನಾವು ಕಸದ ಎಣ್ಣೆನ ಯೂಸ್ ಮಾಡ್ಬೋದು. ಕಡಲೆ ಬಿತ್ತುವಾಗ ಸೊ ಬಿತ್ತಿದ ದಿವಸ ಅಥವಾ ಮರುದಿವಸ ನಾವು 1.3 ಲೀಟರ್ ಪೆಂಡೆಮಿಥಿಲಿನ್ ಸಿಂಪರಣೆ ಮಾಡ್ಬೋದು. 30 cc 1.3 ಲೀಟರ್ ಮಾಡ್ಬೇಕು. ಆಮೇಲೆ 38.7 cc ಒಂದು ರೂಪದಲ್ಲಿ ಬರ್ತೈತಿ, ಅದನ್ನ 0.82 ಲೀಟರ್ನ ನಾವು ಸಿಂಪರಣೆ ಮಾಡ್ಬೇಕಾಗತ್ತೆ. ಅದು ನಾವು ಸುಮಾರು 300 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡುವುದರಿಂದ ಕಳೆಗಳ ಹತೋಟಿ ನಾವು ಸರಿಯಾಗಿ ನಿಯಂತ್ರಣ ಮಾಡಬಹುದು. ಹಾಗೇನೆ ಕಡಲೆ ಬಿತ್ತನೆನ ಅಕ್ಟೋಬರ್ 2ನೇ ವಾರದಿಂದ ನವೆಂಬರ್ 2ನೇ ವಾರದವರೆಗೂ ನಾವು ಮಾಡಬಹುದು. ಮಾಡಿದ್ರೆ ಒಂದು ಉತ್ತಮ ಇಳುವರಿ ಬರ್ತೈತಿ. ಕಡಲೆ ಬಿತ್ತುವ ರೈತ ಬಂದವರಿಗೆ ಏನಪ್ಪಾ ಅಂತಂದ್ರೆ, ಈ ಕಡಲೆಯಲ್ಲಿ ತಾವು ಕಸದ ಬಾಧೆಯನ್ನ ಕಾಣಿಸ್ತಾ ಇದ್ದರೆ ಕಡಲೆ ಬಿತ್ತುವ ಸಮಯದಲ್ಲಿ ನಾವು 1.3 ಲೀಟರ್ ಪೆಂಡಿಮಿತ್ತಲಿನ 30 cc ರೂಪದಲ್ಲಿ ಸಿಗುವ ಒಂದು ಸಿಂಪರಣೆ ಮಾಡಬೇಕು. ಆಮೇಲೆ 800 ml 38.7 cc ಒಂದು ರೂಪದಲ್ಲಿ ಸಿಗ್ತೈತಿ. ಇದನ್ನು ಸಹ ನಾವು ಸುಮಾರು 300 ಲೀಟರ್ ನೀರಿನಲ್ಲಿ ಬೆರೆಸಿ ಬಿತ್ತುವ ದಿವಸ ಅಥವಾ ಬಿತ್ತಿದ ಮರುದಿವಸ ಸಿಂಪರಣೆ ಮಾಡಿದರೆ ಈ ಕಳೆಗಳ ನಿಯಂತ್ರಣವನ್ನು ನಾವು ಸರಿಯಾಗಿ ಮಾಡ್ಬೋದು. ಕಡಲೆ ಬಿತ್ತನೆಯನ್ನು 2ನೇ ವಾರದಿಂದ ನವೆಂಬರ್ 2ನೇ ವಾರದವರೆಗೂ ಬಿತ್ತನೆ ಮಾಡ್ಬೋದು ಅಂತ ಹೇಳ್ತೀವಿ. ಆಮೇಲೆ ಎಕರೆಗೆ ಬೇಕಾಗುವ ಈ ಕಡಲೆ ಬೀಜಗೆ ನಾವು ಸುಮಾರು 500 ಗ್ರಾಂ ರೈಜೋಬಿಯಂ ಹಾಗೂ 500 ಗ್ರಾಂ ರಂಜಕ ಕರಗಿಸುವ ಅಣುಜೀವಿಯಿಂದ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕು ಅಂತ ಹೇಳ್ತೇವೆ. ಅದೇ ರೀತಿಗೆ ನಾವು ಕಡಲೆಯಲ್ಲಿ ಬರ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸುಮಾರು 2%ರ ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 30 ನಿಮಿಷ ಅಥವಾ 25%ರ ಗೋಮೂತ್ರದಲ್ಲಿ 8 ಗಂಟೆಗಳ ಕಾಲ ನೆನೆಸಿ ಕನಿಷ್ಠ 7 ಗಂಟೆ ನೆರಳಿನಲ್ಲಿ ಒಣಗಿಸಿ ಬಿತ್ತನೆ ಮಾಡಿದರೆ ಏನಾಗುತ್ತೆ, ಈ ಕಡಲೆ ಬೀಜಕ್ಕೆ ಬರ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿದಂಗಾಗತ್ತೆ. ಅದೇ ರೀತಿಗೆ ನಾವು ತೊಗರಿಯಲ್ಲಿ ಏನಾಗಿದೆ ಅಂದರೆ, ಇವಾಗ ಕಾಯಿ ನೊಣ ಬಾಧೆ ಕಂಡು ಬರುವ ಸಾಧ್ಯತೆ ಇರುತ್ತೆ ಅಲ್ಲಿ. ಆಮೇಲೆ ಕಾಯಿ ಕೊರಕದ ಬಾಧೆಯೂ ಸಹ ಇರುತ್ತೆ. ಈ ಕಾಯಿ ನೊಣದ ಒಂದು ಹತೋಟಿಗಾಗಿ ನಾವು ಏನು ಮಾಡ್ಬೇಕಪ್ಪ ಅಂತಂದರೆ 0.2 ಗ್ರಾಂ ಥೈಯೋಮಿಥಾಕ್ಸಾಮ್ 25 WG ರೂಪದಲ್ಲಿ ಸಿಗ್ತೈತಿ. ಇಲ್ಲಪ್ಪ ಅಂತಂದರೆ 0.2 ಮಿಲಿಲೀಟರ್ ಇಮ್ಡಾಕ್ಲೋಪಿಡ್ ಅಂತ ಹೇಳ್ತೀವಿ, 17.8 SL ರೂಪದಲ್ಲಿ ಇರುತ್ತೆ. ಸೊ ಇದನ್ನು ನಾವು ಸಿಂಪರಣೆ ಮಾಡಿದರೆ ಕಾಯಿ ನೊಣದ ಬಾಧೆಯನ್ನು ಹತೋಟಿ ಮಾಡ್ಬೋದು. ಹಾಗೆಯೇ ಈ ತೊಗರಿಯಲ್ಲಿ ಏನೋದು ಕಾಯಿ ಕೊರಕದ ಬಾಧೆ ಯಥೇಚ್ಛವಾಗಿ ಇರುತ್ತೈತಿ. ಸೊ ಅದಕ್ಕಾಗಿ ನಾವು ಏನು ಮಾಡೋಕಪ್ಪ ಅಂತಂದರೆ 0.15 ಮಿಲಿಲೀಟರ್ ಕ್ಲೋರಾಂಟ್ರಿನಿಂಗ್ ಪ್ರೋಲ್ ಅಂತ ಹೇಳ್ತೀವಿ, ಅದು 18.5 ಎಸ್ ಸಿ ರೂಪದಲ್ಲಿ ಸಿಗ್ತೈತಿ. ಇಲ್ಲಪ್ಪ ಅಂತಂದ್ರೆ ನಾವು 2 ಮಿಲಿಲೀಟರ್ ಪ್ರೊಫ್ನಾಪಾಸ್ 50 ಇಸಿ ರೂಪದಲ್ಲಿರುತ್ತೆ, ಅದನ್ನು ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಿದರೆ ಈ ಕಾಯಿಕೊರಕದ ಬಾಧೆಯನ್ನು ಹತೋಟಿ ಮಾಡಬಹುದು. ಇದು ಎಲ್ಲರೂ ಹತ್ತಿ ಬಿಡಿಸುವಂತ ಹಂತದಲ್ಲಿದೆ, ಮಳೆಯ ಒಂದು ಮುನ್ಸೂಚನೆ ನೋಡಿಕೊಂಡು ತಾವು ಈ ಒಂದು ಕಾರ್ಯನ ಕೈಗೊಳ್ಳಬಹುದು. ಆಮೇಲೆ ಹತ್ತಿಯಲ್ಲಿ ಸರ್ವೇ ಸಾಮಾನ್ಯವಾಗಿ ನಮಗೇನಾಗುತ್ತಪ್ಪ ಅಂತಂದ್ರೆ ಗುಲಾಬಿ ಕಾಯಿಕೊರಕದ ಒಂದು ಬಾಧೆ ಕಂಡು ಬರ್ತಾ ಇರುತ್ತೆ. ಸೊ ಅದಕ್ಕಾಗಿ ನಾವು 2 ಮಿಲಿಲೀಟರ್ ಪ್ರೊಫ್ನಾಪಾಸ್ 50 ಇಸಿ ಅಥವಾ 7-10 ದಿನಗಳ ಒಂದು ಅಂತರದಲ್ಲಿ ನಾವು ಮತ್ತೆ 0.5 ಮಿಲಿಲೀಟರ್ ಆಗತ್ತಪ್ಪ ಅಂತಂದ್ರೆ ಅಂಗಮರಿ ರೋಗ ಅಲ್ಲಲ್ಲಿ ಕಂಡು ಬರ್ತಾ ಇದೆ. 0.6 ಗ್ರಾಮ್ ಚೆಪ್ಟೊಮೈಸಿನ್ ಸಲ್ಫೇಟ್ ಅಂತ ಹೇಳ್ತೀವಿ ಮತ್ತು 3 ಗ್ರಾಮ್ COC ಕಾರ್ಬನ್ ಆಕ್ಸೈಡ್ ಕ್ಲೋರೈಡ್ ಅಂತ ಹೇಳ್ತೀವಿ. ಇದನ್ನು ಸಹ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಿದರೆ ಈ ದುಂಡಾಣು ಅಂಗಮಾರಿ ರೋಗನ ಹತೋಟಿ ಮಾಡಬಹುದು. ಆಮೇಲೆ ಈಗ ಭತ್ತದಲ್ಲಿ ಎಲ್ಲಾದರೂ ಕಾಡಿಗೆ ರೋಗ ಅಥವಾ ಈ ಥರ ಏನಾರ ಕಂಡು ಬಂತಂದ್ರೆ ಅದಕ್ಕೆ ನಾವು ಮುಂಜಾಗ್ರತಾ ಕ್ರಮವಾಗಿ ಟ್ರಿಪ್ಲಾಕ್ಸ್ಟ್ರಿಸ್ಟಾಬಿನ್ ಮತ್ತು ಟೆಬಿಕೊನೋಜಲ್ ಅಂತ ಹೇಳ್ತೀವಿ, ಇವೆರಡು ಕಂಬೈಂಡ್ ಇರುವ ಒಂದು ಪ್ರಾಡಕ್ಟ್ ಇದೆ. ಸೊ ಅದನ್ನು ನಾವು 1.5 ಗ್ರಾಮನ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡ್ಬೋದು. ಆಮೇಲೆ ಬೆಂಕಿ ರೋಗ ಬರ್ತಾ ಇರುತ್ತೆ ಈ ಭತ್ತದಲ್ಲಿ. ಸೊ ಅದಕ್ಕಾಗಿ ನಾವು 1 ಗ್ರಾಮ್ ಕಾರ್ಬನ್ ಡೈಜಿಮನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಆಮೇಲೆ ಟೊಮ್ಯಾಟೋಲ್ಲಿ ನಮಗೆ ಅಂಗಮಾರಿ ರೋಗ ಬರುವ ಒಂದು ಸಾಧ್ಯತೆ ಇರುತ್ತೆ, ಅದಕ್ಕಾಗಿ ನಾವು 2 ಗ್ರಾಮ್ ಮ್ಯಾಂಕೋಜಬ್ ಅಥವಾ 2 ಗ್ರಾಮ್ ರೋವಲ್ ಅಂತ ಹೇಳ್ತೇವೆ. ಸೊ ಅದನ್ನು ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ ಸುಮಾರು 2 ಸಲ ನಾವು ಸಿಂಪರಣೆಯನ್ನು ಮಾಡ್ಬೋದು. ಆಮೇಲೆ ಈ ಟೊಮೆಟೋಲ್ಲಿ ಮತ್ತು ಮೆಣಸಿನ ಗಿಡದಲ್ಲಿ ಏನಾಗುತ್ತೆ ಕಾಯಿಕೊರಕದ ಬಾಧೆ ಕಂಡುಬರುವ ಸಾಧ್ಯತೆ ಇರುತ್ತೆ. 1 ಗ್ರಾಮ್ ಥಯೋಡಿಕಾರ್ಬನ್ನ ಸಿಂಪರಣೆ ಮಾಡಬೇಕು, ಇಲ್ಲಪ್ಪ ಅಂತಂದರೆ ಇಮಾಮೆಕ್ಟಿನ್ ಬೆಂಜೋಯ್ಟನ್ನು ಸಹ ತಾವು ಸಿಂಪರಣೆ ಮಾಡಿದರೆ ಇದರ ಒಂದು ಕಾಯಿಕೊರಕದ ಬಾಧೆಯನ್ನು ಸಹ ತಾವು ಹತೋಟಿ ಮಾಡ್ಬೋದು. ಹೀಗೆ ರೈತ ಬಂದವರೇ ನಮಗೆ ಮುಂದಿನ ಒಂದು ವಾರದಲ್ಲಿ ಅಲ್ಲಲ್ಲಿ ಅಂದರೆ ಸಾಧಾರಣದಿಂದ ಹಗುರದವಾಗಿ ಮಳೆ ಬರುವ ಒಂದು ಸಾಧ್ಯತೆ ಇದೆ. ಹಾಗೆ ಈ ಮೋಡ ಮುಸುಕಿದ ವಾತಾವರಣ ಮತ್ತು ತಂಪಾದ ಗಾಳಿ ಬೀಸುವ ಒಂದು ಎಲ್ಲ ಸಾಧ್ಯತೆಗಳಿರುವುದರಿಂದ ಈ ಒಂದು ಮುನ್ಸೂಚನೆ ನೋಡಿಕೊಂಡು ರೈತ ಬಾಂಧವರು ತಮ್ಮ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಬೇಕಂತ ಹೇಳಿ ವಿರಾಮ ಕೊಡುತ್ತೇನೆ. ನಮಸ್ಕಾರ. ಭವಿಷ್ಯದ ಬಗೆಗೆ ಎಚ್ಚರ ಮೂಡಿಸಿ ಅವನ ಚಿಂತೆಯ ಹೊಡೆದೋಡಿಸುವ ಸಂದೇಶವಿದು. ರೈತ ಬಾಂಧವರೇ, ಹವಾಮಾನ ವರದಿಯನ್ನು ಕೇಳಿದಿರಿ. ಈಗ ಒಂದು ಕೃಷಿ ಗೀತೆಯನ್ನ ಕೇಳಿ ಬರೋಣ. ಕಬ್ಬಿಣದ ನೇಗಿಲು ಉಳುಮೆಗೆ ಬೇಕು, ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು. ಕಬ್ಬಿಣದ ನೇಗಿಲು ಉಳುಮೆಗೆ ಬೇಕು, ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು. ಕರಿಮಣ್ಣ ಹೆಂಟೆಯ ಕರಗಿಸಬೇಕು, ನೆಲವನ್ನು ಸಮತಟ್ಟು ಮಾಡಬೇಕು. ಕರಿಮಣ್ಣ ಹೆಂಟೆಯ ಕರಗಿಸಬೇಕು, ನೆಲವನ್ನು ಸಮತಟ್ಟು ಮಾಡಬೇಕು. ಬಯಲು ಸೀಮೆಯ ರೈತ ಬೆಳೆಯಾಕ ಸಜ್ಜೆಯ ಹಾಕಬೇಕು ಸರಿಯಾದ ಹೆಜ್ಜೆಯ. ಹೊರಬೇಕು ಬಹಳಷ್ಟು ಬಜ್ಜೆಯ, ಹೊರಬೇಕು ಬಹಳಷ್ಟು ಬಜ್ಜೆಯ. ಗೊಬ್ಬರ ಹೊಲಕ ಹಾಕಬೇಕು, ಕುರಿ ಹಿಂಡು ಹೊಲದಲ್ಲಿ ನಿಲ್ಲಿಸಬೇಕು. ತಿಪ್ಪೆಯ ಗೊಬ್ಬರ ಹೊಲಕ ಹಾಕಬೇಕು. ಕುರಿ ಹಿಂಡು ಹೊಲದಲ್ಲಿ ನಿಲ್ಲಿಸಬೇಕು. ಕುರಿ ಹಿಕ್ಕಿ ಮಣ್ಣಲ್ಲಿ ಸೇರಿಸಬೇಕು. ಕುಂಟೀಲೆ ಚೆನ್ನಾಗಿ ಹರಗಬೇಕು. ಕುರಿ ಹಿಕ್ಕಿ ಮಣ್ಣಲ್ಲಿ ಸೇರಿಸಬೇಕು. ಕುಂಟೀಲೆ ಚೆನ್ನಾಗಿ ಹರಗಬೇಕು. ಬಯಲು ಸೀಮೆಯ ರೈತ ಬೆಳೆಯಾಕ ಸಜ್ಜಿ ಹಾಕಬೇಕು ಸರಿಯಾದ ಹೆಜ್ಜೆಯ. ಹೊರಬೇಕು ಬಹಳಷ್ಟು ಹೊಜ್ಜೆಯ. ಹೊರಬೇಕು ಬಹಳಷ್ಟು ಹೊಜ್ಜೆಯ. ಉತ್ತಮ ಇಳುವರಿಗೆ ಉತ್ತಮ ತಳಿಬೇಕು. ಬರ ರೋಗ ಕೀಟ ಎದುರಿಸುವ ಶಕ್ತಿ ಇರಬೇಕು. ಉತ್ತಮ ಇಳುವರಿಗೆ ಉತ್ತಮ ತಳಿಬೇಕು. ಬರ ರೋಗ ಕೀಟ ಎದುರಿಸುವ ಶಕ್ತಿ ಇರಬೇಕು. ಕಾಳಿನ ಜೊತೆಗೆ ಮೇವು ಕೊಡುತ್ತಿರಬೇಕು. ಕಡಿಮೆ ದಿನಗಳಲ್ಲಿ ಕಡೆ ಕಟಾವಿಗೆ ಬರಬೇಕು. ಬಯಲು ಸೀಮೆಯ ರೈತ ಬೆಳೆಯಾಕ ಸಜ್ಜೆಯ ಹಾಕಬೇಕು ಸರಿಯಾದ ಹೆಜ್ಜೆಯ. ಹೊರಬೇಕು ಬಹಳಷ್ಟು ಬಜ್ಜೆಯ. ಹೊರಬೇಕು ಬಹಳಷ್ಟು ಬಜ್ಜೆಯ. ಬಯಲು ಸೀಮೆಯ ರೈತ ಬೆಳೆಯಾಕ ಸಜ್ಜೆಯ ಹಾಕಬೇಕು ಸರಿಯಾದ ಹೆಜ್ಜೆಯ. ಹೊರಬೇಕು ಬಹಳಷ್ಟು ಬಜ್ಜೆಯ. ಹೊರಬೇಕು ಬಹಳಷ್ಟು ಬಜ್ಜೆಯ. ಹೊರಬೇಕು ಬಹಳಷ್ಟು ಬಜ್ಜೆಯ. ಹೊರಬೇಕು ಬಹಳಷ್ಟು ಬಜ್ಜೆಯ. ಅಮ್ಮ ಯಾವಾಗ ಬರುತ್ತೆ? ಈಗ್ಲೇ ಬರುತ್ತೆ. ಅಯ್ಯೋ ಹೇಳಮ್ಮ ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗ್ಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ನನ್ ಗಂಡ ದಿನವೆಲ್ಲ ಕೆಮ್ತಾ ಇರ್ತಾರೆ, ರಾತ್ರಿ ಎಲ್ಲ ಜ್ವರ ಇರುತ್ತೆ, ಕಫದಲ್ಲಿ ರಕ್ತ ಬೀಳುತ್ತೆ. ಇದಕ್ಕೆಲ್ಲ ಏನಾದ್ರೂ ಔಷಧ ಕೊಡೋಣ? ತಗೊಳಮ್ಮ, ಈ ಮಾತ್ರೆ ಒಂದ್ ವಾರ ಕೊಡು. ನಿಲ್ಲಿ, ಈಕೆ ಹೇಳಿದ್ದೆಲ್ಲ ಕ್ಷಯ ರೋಗದ ಲಕ್ಷಣಗಳು. ಡಾಕ್ಟರ್ ಚೀಟಿ ಇಲ್ಲದೆ ಔಷಧಿ ಕೊಟ್ರೆ ನಿಮಗ್ ದಂಡ ಹಾಕ್ತಾರೆ. ಕ್ಷಯ ರೋಗಿಯ ವಿವರ, ಅವ್ರಿಗೆ ಕೊಟ್ಟ ಔಷಧ ಎಲ್ಲನು ದಾಖಲಿಸಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಅಲ್ಲಮ್ಮ, ಕ್ಷಯ ರೋಗ ಪರೀಕ್ಷೆ ಚಿಕಿತ್ಸೆ ಉಚಿತವಾಗಿ ಮಾಡ್ತಾರೆ. ಮೊದಲು ನಿನ್ನ ಗಂಡನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಬರ ಬರ ಬರ ಎಂದು ಚಿಂತೆ ಮಾಡಬೇಡಿರಿ, ಬರವನ್ನು ಎದುರಿಸಲು ಸಿದ್ಧವಾಗಿರಿ. ಬರ ಬರ ಬರ ಎಂದು ಚಿಂತೆ ಮಾಡಬೇಡಿರಿ, ಬರವನ್ನು ಎದುರಿಸಲು ಸಿದ್ಧವಾಗಿರಿ. ಇಳುಕಲಿಗೆ ಅಡ್ಡಲಾಗಿ ಉಳುಮೆ ಮಾಡಬೇಕು, ಸಮಪಾತಳಿ ಬದುಗಳನ್ನು ಹಾಕಬೇಕು. ಮಣ್ಣು ಕಲ್ಲು ಬಳಸಿ ಬದು ಮಾಡಬೇಕು, ಬದುಗಳಿಗೆ ಹುಲ್ಲನ್ನು ಹಚ್ಚಬೇಕು. ಸುರಿವ ಮಳೆ ನೀರನ್ನು ನಿಲ್ಲಿಸಬೇಕು, ಹೀಗೆ ನೀರನ್ನು ನೆಲದಲ್ಲಿ ಇಂಗಿಸಬೇಕು. ಬರ ಬರ ಬರ ಎಂದು ಚಿಂತೆ ಮಾಡಬೇಡಿರಿ, ಬರವನ್ನು ಎದುರಿಸಲು ಸಿದ್ಧವಾಗಿರಿ. ಬರ ಬರ ಬರ ಎಂದು ಚಿಂತೆ ಮಾಡಬೇಡಿರಿ, ಬರವನ್ನು ಎದುರಿಸಲು ಸಿದ್ಧವಾಗಿರಿ. ಹೊಲದ ತಗ್ಗಿನಲ್ಲಿ ಹೊಂದ ತೋಡಬೇಕು, ಮಳೆ ನೀರನ್ನು ಅದರಲ್ಲಿ ಹಿಡಿಯಬೇಕು. ಹೊಂಡದ ಸುತ್ತ ಹಣ್ಣು ಹೂವು ಬೆಳೆಯಬೇಕು, ಒಣಗಿದಾಗ ಬೆಳೆಗೆ ಸುರಿವ ಮಳೆ ನೀರನ್ನು ನಿಲ್ಲಿಸಬೇಕು. ಹೀಗೆ ನೀರನ್ನು ನೆಲದಲ್ಲಿ ಹಿಂಗಿಸಬೇಕು. ಬರ ಬರ ಬರ ಎಂದು ಚಿಂತೆ ಮಾಡಬೇಡಿರಿ, ಬರವನ್ನು ಎದುರಿಸಲು ಸಿದ್ಧವಾಗಿರಿ. ಬರ ಬರ ಬರ ಎಂದು ಚಿಂತೆ ಮಾಡಬೇಡಿರಿ, ಬರವನ್ನು ಎದುರಿಸಲು ಸಿದ್ಧವಾಗಿರಿ. ಹೊಂಡಕ್ಕೆ ಹುಳು ಕಟ್ಟು ಮಾಡಬೇಕು, ಹೊಂಡದಿಂದ ಹುಳು ಹೊಲಕ್ಕೆ ಹಾಕಬೇಕು. ಮಾವು ಬೇವು ಹೊಂದೆ ಗಿಡ ಹಚ್ಚಬೇಕು, ಬಾಳು ನೆಲದಲ್ಲಿ ಹಸಿರು ಕುಕ್ಕಿಸಬೇಕು. ಸುರಿವ ಮಳೆ ನೀರನ್ನು ನಿಲ್ಲಿಸಬೇಕು, ಹೀಗೆ ನೀರನ್ನು ನೆಲದಲ್ಲಿ ಹಿಂಗಿಸಬೇಕು. ಬರ ಬರ ಬರ ಎಂದು ಚಿಂತೆ ಮಾಡಬೇಡಿರಿ, ಬರವನ್ನು ಎದುರಿಸಲು ಸಿದ್ಧವಾಗಿರಿ. ಬರ ಬರ ಬರ ಎಂದು ಚಿಂತೆ ಮಾಡಬೇಡಿರಿ, ಬರವನ್ನು ಎದುರಿಸಲು ಸಿದ್ಧವಾಗಿರಿ. ಬರವನ್ನು ಎದುರಿಸಲು ಸಿದ್ಧವಾಗಿರಿ, ಬರವನ್ನು ಎದುರಿಸಲು ಸಿದ್ಧವಾಗಿರಿ. ಕೇಳುಗರೆ, ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು 6:05 ಚಿಂತನ ಅನ್ನದಾನೇಶ್ ಅವರಿಂದ, 6:40 ಶುಭೋದಯ ನಮ್ಮ ಕರ್ನಾಟಕ, 6:50 ಸಾವಯವ ಮಾತುಕತೆ ಬಾನುಲಿ ಸರಣಿ ಭಾಗವಹಿಸುತ್ತಾರೆ ಶ್ರೀ ಪಡ್ರೆ, ಪ್ರಸ್ತುತಿ ದಿವಾಕರ್ ಹೆಗಡೆ, ಪ್ರಾಯೋಜಕರು ಸಾವಯವ ಕೃಷಿ ಮಿಷನ್, ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 7:30 ಆರೋಗ್ಯವಾಣಿ, 7:45 ನಿತ್ಯ ವಿಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ, 7:50 ಚಿತ್ರಗೀತೆಗಳು ನಮ್ಮ ನಿಲಯದಿಂದ, 9:30 ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೈನಂದಿನ ವಿಶೇಷ ಕಾರ್ಯಕ್ರಮ ಸ್ವಾತಂತ್ರ್ಯದ ಪ್ರಯಾಣ ಆಕಾಶವಾಣಿಯೊಂದಿಗೆ. ತಾಯಿ ತ್ಯಾಗ ಮತ್ತು ಪ್ರೀತಿಯ ಗಣಿ, ನೋವನ್ನು ತನಗಿಟ್ಟುಕೊಂಡು ಮನೆ ಮಂದಿಗೆಲ್ಲ ಸಂತೋಷವನ್ನು ಕೊಡುವವಳು ತಾಯಿ. ಅಮ್ಮ ನಿನ್ನ ಆತೋಳಿನಲ್ಲಿ ಎಂದು ನಾನು ಹೂವಿನ ಬಳ್ಳಿ. ಯಶಸ್ವಿ ಪುರುಷನ ಹಿಂದೆ ಇರುವವಳು ತಾಯಿ. ಹೆಣ್ಣಿನ ಯಶಸ್ಸು ಶ್ರೇಯಸ್ಸು ಪುರುಷನಿಗೆ ಕರ್ತವ್ಯವಾಗಬೇಕು, ಧರ್ಮವಾಗಬೇಕು. ದೇವರ ಬೇಡ ಜಗದಲ್ಲಿ, ತಾಯಿ ಇದ್ದರೆ ಎದುರಲ್ಲಿ. ಗಂಡು ಮಕ್ಕಳು ಬಾಲ್ಯದಿಂದಲೇ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಬೆಳೆಸಿಕೊಳ್ಳುವುದನ್ನ ಕಲಿಸಬೇಕು, ಕಲಿಯಬೇಕು. ತಾಯಿಯನ್ನು ಪ್ರೀತಿಸೋಣ, ಆಕೆಯ ತ್ಯಾಗ ಸಹನೆಯನ್ನು ಅರ್ಥ ಮಾಡಿಕೊಳ್ಳೋಣ. ಜನ್ಮದಾತೆ ಮತ್ತು ಪ್ರಕೃತಿ ಮಾತೆ, ಇವುಗಳ ರಕ್ಷಣೆ ಮನುಕುಲದ ಕರ್ತವ್ಯ. ಬೆಳಗಾಗಿ ಕಣ್ಣು ಬಿಟ್ಟು ರಸ್ತೆಯೆಡೆ ನೋಡಿದರೆ ಸ್ವಚ್ಛತೆ ಕಾಪಾಡುವ ಹೆಮ್ಮೆಯ ಪೌರ ಕಾರ್ಮಿಕರು, ರಕ್ಷಣೆಗಾಗಿ ಸದಾ ಜಾಗೃತರಾಗಿರುವ ಹೆಮ್ಮೆಯ ಪೊಲೀಸರು, ನಮ್ಮ ಆರೋಗ್ಯಕ್ಕಾಗಿ ತಮ್ಮ ಜೀವದ ಹಂಗನ್ನು ತೊರೆದು ಅಗತ್ಯ ವಸ್ತುಗಳನ್ನು ಪೂರೈಸುತ್ತಿರುವ ಮಂದಿ, ಇವರಿಗೂ ವಯಸ್ಸಾದ ತಂದೆ ತಾಯಿ, ದಿವ್ಯಾಂಗ ಸಹೋದರ ಸಹೋದರಿಯರು, ಅವಲಂಬಿತ ಬಾಣಂತಿ ಮಕ್ಕಳು, ಇವರನ್ನು ಮನೆಯಲ್ಲಿ ಬಿಟ್ಟು ನಮ್ಮ ಅಗತ್ಯಗಳನ್ನು ಪೂರೈಸುತ್ತಿದ್ದಾರೆ. ನಾವು ನಮ್ಮ ಜವಾಬ್ದಾರಿಯನ್ನು ಅರಿಯೋಣ, ನಾವು ಸರ್ಕಾರದ ನಿಯಮಗಳನ್ನು ಪಾಲಿಸೋಣ.